ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ನಿಲಯದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:22. ನಿಲಯದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕೇಳುಗರೆ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಿಪ್ಪು ನೇರಳೆ ಮತ್ತು ರೇಷ್ಮೆ ಹುಳು ರೋಗ ನಿರ್ವಹಣೆ ಕುರಿತು ಚಿಂತಾಮಣಿಯ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ರಾಮಕೃಷ್ಣ ನಾಯಕ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಮೊದಲಿಗೆ ಜಾಹೀರಾತುಗಳು. ಕೋವಿಡ್-19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ, ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800025866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಹಿಪ್ಪು ನೇರಳೆ ಮತ್ತು ರೇಷ್ಮೆ ಹುಳು ರೋಗ ನಿರ್ವಹಣೆ. ಈ ವಿಷಯವಾಗಿ ಚಿಂತಾಮಣಿಯ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ರಾಮಕೃಷ್ಣ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾ ರಾಮಕೃಷ್ಣ ನಾಯಕ್. ನಮಸ್ಕಾರ ಜಗದೀಶ್ ಅವರೇ. ನಮ್ಮಲ್ಲಿ ಈ ರೇಷ್ಮೆ ಕೃಷಿ ಬಹಳ ಮುಖ್ಯವಾದಂತಹ ಒಂದು ಕೃಷಿ ಕಸಬು ಅಂತ ಹೇಳ್ಬೋದು. ಗ್ರಾಮೀಣ ಪ್ರದೇಶದಲ್ಲೂ ಅದು ಬಹಳ ಮುಖ್ಯ ಕಸಬು. ವಿಶೇಷವಾಗಿ ನಮ್ಮ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ಇದು ಒಂದು ಮುಖ್ಯವಾದ ಆದಾಯದ ಮೂಲ ಅಂತ ಹೇಳ್ಬೋದು. ನಾವು ಹಿಪ್ಪುನೇರಳೆಯನ್ನು ಬೆಳೆದು ರೇಷ್ಮೆ ಹುಳುಗಳನ್ನು ಸಾಕಾಣಿಕೆ ಮಾಡಿ ಗೂಡಿನ ಉತ್ಪಾದನೆ ಮಾಡಿ ಅದನ್ನು ಮಾರಾಟ ಮಾಡಿ ಇವತ್ತು ಆದಾಯವನ್ನು ನಮ್ಮ ರೈತ ಬಾಂಧವರು ಪಡಿತಾ ಇದ್ದಾರೆ. ಈ ರೀತಿ ಒಂದು ಕೃಷಿಯನ್ನು ಮಾಡುವಾಗ ಹಿಪ್ಪುನೇರಳೆವು ಹಲವಾರು ಕೀಟಪೀಠಗಳು ಬರ್ತವೆ, ಮತ್ತು ರೇಷ್ಮೆ ಹುಳುಗಳನ್ನು ಬಾರಿಸುವಂಥ ಕೀಟಪೀಠಗಳು ಕೂಡ ಇದ್ದಾವೆ. ತಾವಿವತ್ತು ಇವುಗಳ ಒಂದು ಹತೋಟಿ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಖಂಡಿತವಾಗಿ. ಈಗ ಮುಖ್ಯವಾಗಿ ಈ ಉತ್ತಮವಾದಂಥ ಒಂದು ರೇಷ್ಮೆ ಗೂಡು ಅಥವಾ ರೇಷ್ಮೆ ನೂಲಿನ ಉತ್ಪಾದನೆಯಲ್ಲಿ ಈ ಗುಣಮಟ್ಟದ ಹಿಪ್ಪುನೇರಳೆ ಸೊಪ್ಪು ಕೂಡ ಅಗತ್ಯ ಅಂತ ತಾವು ಎಷ್ಟು ಮಟ್ಟಿಗೆ ಹೇಳ್ತೀರಿ ಅಂತ? ಖಂಡಿತವಾಗಿ. ಈಗ ರೇಷ್ಮೆ ಹುಳು ಸಾಕಾಣಿಕೆ ಯಶಸ್ವಿ ಆಗ್ಬೇಕಂತಂದ್ರೆ ಬಹಳಷ್ಟು ಪೂರಕಾಂಶಗಳಿದಾವೆ ಅದಕ್ಕೆ. ಹೌದು, ಬಹಳಷ್ಟು ಪೂರಕಾಂಶಗಳಿರ್ತವೆ. ಅದರಲ್ಲಿ ಈ ಹಿಪ್ಪುನೇರಳೆ ಸೊಪ್ಪಿನ ಪಾತ್ರ ಬಹಳ ಮುಖ್ಯ. ಈ ಹಿಪ್ಪುನೇರಳೆ ಸೊಪ್ಪು 50%ಕ್ಕಿಂತಲೂ ಜಾಸ್ತಿ ಅದರ ಒಂದು ಯಶಸ್ಸಿಗೆ ಕಾರಣ ಅಂತ ನಾವು ಹೇಳ್ಬೋದು. ಅಂದ್ರೆ ಈ ಹಿಪ್ಪುನೇರಳೆ ಸೊಪ್ಪಿನ ಗುಣಮಟ್ಟಕ್ಕೆ ನಾವು ಆದ್ಯತೆ ನೀಡಿದೆ ಆದಲ್ಲಿ ಯಶಸ್ವಿ ರೇಷ್ಮೆ ಗೂಡಿನ ಉತ್ಪಾದನೆ ಸಾಧ್ಯ ಆಗ್ತದೆ. ಈ ಗುಣಮಟ್ಟದ ಗೂಡು ನಮಗೆ ಸಿಕ್ಕಿದೆ ಅಂತಂದ್ರೆ ಈ ಗುಣಮಟ್ಟದ ನೂಲು ಪಡೀಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಾವು ಮುಖ್ಯವಾಗಿ ಪ್ರಮುಖವಾಗಿ ಈ ಹಿಪ್ಪುನೇರಳೆ ಗುಣಮಟ್ಟದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಇನ್ನು ಈ ಗುಣಮಟ್ಟದ ಹಿಪ್ಪುನೇರಳೆ ಸೊಪ್ಪಿನ ಉತ್ಪಾದನೆ ಬಹಳಷ್ಟು ಮುಖ್ಯ, ಮತ್ತೆ ಅದಕ್ಕೆ ಸಾಕಷ್ಟು ಪೂರಕಾಂಶಗಳು ಇದಾವೆ ಅಂತ ತಾವು ಹೇಳಿದ್ದೀರಿ. ಮುಖ್ಯವಾಗಿ ಈ ಕೀಟಗಳು ಈ ಒಂದು ಹಿಪ್ಪುನೇರಳೆ ಸೊಪ್ಪಿನ ಗುಣಮಟ್ಟದ ಉತ್ಪಾದನೆಯಲ್ಲಿ ಎಷ್ಟು ಮಟ್ಟಿಗೆ ಒಂದು ಪ್ರಭಾವವನ್ನು ಬೀರ್ತವೆ ಅಂತೀರಿ? ಈಗ ನಮಗೆಲ್ಲ ತಿಳಿದಿರುವಂತೆ ಈ ಹಿಪ್ಪುನೇರಳೆ ಒಂದು ಬಹುವಾರ್ಷಿಕ ಸಸ್ಯ. ನಾವು ನಾಟಿದ್ ಮಾಡಿದ ಮೇಲೆ ಒಂದು 15-20 ವರ್ಷಗಳ ಕಾಲ ಆದರೂ ಅದನ್ನ ನಾವು ನೋಡಿಕೊಂಡು ಹಿಪ್ಪುನೇರಳೆ ಸೊಪ್ಪಿನ ಇಳುವರಿ ಪಡೆದು ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ತೀವಿ. ಹೌದು. ಈ ರೀತಿಯ ಇರುವಾಗ ಅದು ಈ ವಾತಾವರಣ ಏರುಪೇರುಗಳಿಗೆ ಬಹಳಷ್ಟು ತುತ್ತಾಗ್ತದೆ. ಹೌದೌದು. ಅವುಗಳಲ್ಲಿ ಮುಖ್ಯವಾಗಿ ಕೀಟಗಳು ಕೂಡ ಬಹಳ ಒಂದು ಮುಖ್ಯ. ಈ ಕೀಟ ಕೀಟಗಳು ಹಾನಿ ಮಾಡಿದಾಗ ನಮಗೆ ಹಿಪ್ಪಿನೆಳೆ ಸೊಪ್ಪಿನ ಗುಣಮಟ್ಟದ ಮೇಲೂ ತೊಂದರೆ ಆಗಬಹುದು, ಜೊತೆಗೆ ಇಳುವರಿ ಕೂಡ ಕಡಿಮೆ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ನಾವು ಈ ಹಿಪ್ಪಿನೆಳೆಗೆ ಬರುವಂತಹ ಕೀಟಗಳ ಬಗ್ಗೆ ಕೂಡ ಗಮನ ಕೊಡೋದು ಬಹಳ ಮುಖ್ಯ ಆಗ್ತದೆ. ಅಂದ್ರೆ ಹಿಪ್ಪಿನೆಳೆ ಒಂದು ಕೀಟಗಳು ಕೂಡ ಗುಣಮಟ್ಟದ ಮೇಲೆ ಸಾಕಷ್ಟು ಪ್ರಭಾವ ಬೀರ್ತವೆ ಅಂತ ಹೇಳಿದ್ರೆ, ಇನ್ನು ಮುಖ್ಯವಾಗಿ ನಾವು ನೋಡಿದಾಗೆ ನಮ್ಮ ರೈತ ಬಾಂಧವರು ಈ ಹಿಪ್ಪಿನೆಳೆಗೆ ಬರುವಂತಹ ಕೀಟಪೀಡೆಗಳಲ್ಲಿ ಎಲೆ ಸುರುಳಿ ಕೀಟ ಬಹಳ ಮುಖ್ಯವಾದ್ದು ಅಂತ ಹೇಳ್ತಾ ಇರ್ತಾರೆ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ತಾರೆ. ಈ ಹಿಪ್ಪಿನೆಳೆ ಎಲೆ ಸುರುಳಿ ಕೀಟ ಅಂತ ಏನಂತೀವಿ, ಅದು ನಾವು ಸಾಮಾನ್ಯವಾಗಿ ಆಂಗ್ಲ ಭಾಷೆಯಲ್ಲಿ ಡಯಫೇನಿಯಾ ಪಲವರೆಂಟಾಲಿಸ್ ಅಂತ ಹೇಳ್ತೀವಿ. ಈ ಕೀಟ ಈಗ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತಮಿಳ್ನಾಡು ರಾಜ್ಯಗಳಲ್ಲಿ 1995 ಇತ್ತೀಚೆಗೆ ಜಾಸ್ತಿಯಾಗಿ ಕಂಡುಬರ್ತಾ ಇದೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಹಿಪ್ಪಿನೆಳೆ ಬೆಳೀತೀವಲ್ಲ, ಎಲ್ಲ ಪ್ರದೇಶಗಳಲ್ಲೂ ನಾವು ಇದನ್ನು ಕಾಣಬಹುದು. ಇದು ಸಾಮಾನ್ಯವಾಗಿ ಹಿಪ್ಪಿನೆಳೆ ಎಲ್ಲ ತಳಿಗಳಲ್ಲೂ ಈ ಕೀಟವನ್ನು ನಾವು ಕಾಣಬಹುದಾಗಿದೆ. ಇದರ ಹಾನಿ ಎಲ್ಲ ತಳಿಗಳಿಗೂ ಬರ್ತವೆ. ಆಮೇಲೆ ಇದರ ಹಾನಿಯಿಂದಾಗಿ ಹಿಪ್ಪಿನೆಳೆ ಸೊಪ್ಪಿನ ಇಳುವರಿಯಲ್ಲಿ ಬಹಳ ಒಂದು ನಾವು ನಿರ್ವಹಣೆ ಮಾಡದೇ ಇದ್ದಾಗ ಇಳುಮುಖ ಆಗುವಂತ ಒಂದು ಉದಾಹರಣೆಗಳು ಬಹಳಷ್ಟು ಕಂಡು ಬಂದಿವೆ. ಆಮೇಲೆ ಈ ಕೀಟದ ಹಾವಳಿ ವರ್ಷವಿಡೀ ನಮ್ಗೆ ಕಾಣಬಹುದು, ಆದ್ರೆ ಅದರ ತೀವ್ರತೆ ಸುಮಾರು ಜುಲೈಯಿಂದ ನವೆಂಬರ್ ವರೆಗೆ ಬಹಳಷ್ಟು ಕಾಣುತ್ತದೆ. ನಾವು ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಹೆಚ್ಚು ಅಂತ ಹೇಳಬಹುದು. ಅಂದ್ರೆ ಈ ಎಲೆ ಸುಳಿ ಕೀಟದ ಹಾವಳಿ ಇದ್ರೆ ಏನೇನು ಲಕ್ಷಣಗಳಿಗಾಗಿ ನಾವು ನೋಡಬೇಕಾಗತ್ತೆ, ಅಂದ್ರೆ ಏನೇನು ಲಕ್ಷಣಗಳು ಕಾಣ್ತವೆ ಅಂತೀರಿ? ಈಗ ನಮ್ಮ ತೋಟಕ್ಕೆ ಎಲೆ ಸುರುಳಿ ಕೀಟ ಏನ ಬಂದಿದ್ರಂದ್ರೆ ಅದರ ಮರಿಗಳು, ಚಿಕ್ಕ ಮರಿಗಳು ಇರ್ತಾವಲ್ಲ, ಅವು ಈ ಹಿಪ್ಪಿನೆಳ ಗಿಡದ ಕುಡಿ ಭಾಗ ಅಲ್ಲಿ ಇರ್ತವಂತ ಅಥವಾ ಈ ಚಿಗುರು ಎಲೆಗಳಿರ್ತವಲ್ಲ ಅದರ ಅದನ್ನು ಅದರ ಅಂಚನ್ನು ಹಣಿದು ಬಿಟ್ಟು ಅದರ ಒಳಭಾಗಕ್ಕೆ ಸೇರ್ಕೊಂಡ್ಬಿಡ್ತವೆ. ಒಳಭಾಗ ಸೇರ್ಕೊಂಡು ಆ ಹಸಿರು ಭಾಗನ ಕೆರೆದು ತಿಂತಾ ಇರ್ತವೆ. ಈ ಪತ್ರ ಹರಿತು ಅಂತ ಏನಿರ್ತೀವಲ್ಲ ಹೇಳ್ತೀವಲ್ಲ, ಅದನ್ನ ಕೆರೆದು ತಿಂತಾ ಇರ್ತವೆ. ಈ ರೀತಿಯಾಗಿ ಮಾಡಿದಾಗ ಎಲೆ ಒಂದು ಸುರುಳಿ ಆಕಾರ ಬರುತ್ತೆ. ಅದಕ್ಕೋಸ್ಕರನೇ ಅದನ್ನ ನಾವು ಎಲೆ ಸುರುಳಿ ಕೀಟ ಅಂತ ಅಂತೀವಿ. ಈ ರೀತಿ ಮಾಡೋದ್ರಿಂದ ಈ ಸೊಪ್ಪಿನ ಸ್ವಲ್ಪ ಗುಣಮಟ್ಟ ನಮಗೆ ಕಡಿಮೆ ಆಗ್ತದೆ. ಆಮೇಲೆ ತಿಂತ ಇರುವಾಗ ಅದನ್ನ ಹಿಕ್ಕೆ ಇರ್ತದಲ್ಲ, ಆ ಕೆಳಗಿನ ಎಲೆಗಳ ಮಳೆ ಬಿದ್ದಿರ್ತದೆ. ಆಮೇಲೆ ಈ ಬೆಳೆದಂತ ಹುಳಗಳು ಸೊಪ್ಪನ್ನು ತಿಂದು ನಾಶ ಮಾಡ್ತವೆ. ಆಮೇಲೆ ಈ ಕುಡಿ ಭಾಗವನ್ನು ತಿನ್ನೋದ್ರಿಂದ ನಮಗೆ ಈ ಚಾಕಿ ಸಾಕಾಣಿಕೆ ಮಾಡಲು ಸಾಕಷ್ಟು ಈ ಚಿಗುರು ಎಲೆಗಳು ಸಿಗೋಲ್ಲ. ಆಮೇಲೆ ಇದರದ್ದು ಇನ್ನೊಂದು ಮುಖ್ಯ ಹಾನಿ ಏನಪ್ಪ ಅಂತಂದ್ರೆ, ಈ ರೇಷ್ಮೆ ಹುಳುಗಳಿಗೆ ಬರುವಂತ ಈ ಸುಣ್ಣಕಟ್ಟು ರೋಗ ಇದೆಯಲ್ಲ, ಆ ರೋಗಕ್ಕೂ ಈ ಕೀಟ ತುತ್ತಾಗ್ತದೆ. ಆ ತೋಟದಲ್ಲಿ ಅದನ್ನ ಏನಾದರೂ ಅದಕ್ಕೆ ತುತ್ತಾದಾಗ ಈ ಸೊಪ್ಪಿನ ಮುಖಾಂತರ ರೋಗ ಹರಡುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅಂದ್ರೆ ನಾವು ಹಿಪ್ಪಿನೆಳೆ ಸೊಪ್ಪನ್ನ ಕೊಯ್ಕೊಂಡು ನಮ್ಮ ಈ ರೇಷ್ಮೆ ಹುಳುಗಳನ್ನ ಸಾಕಾಣಿಕೆ ಮಾಡೋದಕ್ಕೆ ಬಳಸಿದಾಗ ಈ ರೋಗ ಹರಡಬಹುದು, ಹರಡುವ ಸಾಧ್ಯತೆ ಜಾಸ್ತಿ ಇದೆ, ಸುಣ್ಣಕಟ್ಟು ರೋಗ. ಹೌದೌದು, ಅದಕ್ಕೋಸ್ಕರ ಇದರ ಹತೋಟಿ ಕಡೆ ಬಹಳ ಗಮನ ಕೊಡಬೇಕಾಗುತ್ತೆ ಈ ಒಂದು ಎಲೆ ಸುರುಳಿ ಕೀಟದ ಕಡೆ. ಹೌದು, ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಇದು ಸೊಪ್ಪಿನ ಗುಣಮಟ್ಟದ ಮೇಲೆ ಸಾಕಷ್ಟು ಹಾನಿಯನ್ನ ಉಂಟು ಮಾಡುತ್ತೆ ಅಂತ ಹಂಗಾಯ್ತು. ಇನ್ನು ಈ ಎಲೆ ಸುರುಳಿ ಕೀಟದ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬಹುದು ಅಂತೀರಿ? ಇಲ್ಲಿ ನಾವು ಯಾವುದೇ ಕೀಟದ ಒಂದು ಅದನ್ನು ಸಮಗ್ರವಾಗಿ ನಿರ್ವಹಣೆ ಮಾಡುವತ್ತ ಗಮನ ಕೊಡಬೇಕಾಗುತ್ತೆ. ಆಮೇಲೆ ಈ ಕೀಟದ ಬಾಧೆಗೊಳಗಪಟ್ಟ ಈ ತುದಿ ನಾವೇನಿದ್ವಿ ಕುಡಿ ಎಲೆಗಳಿಗೆ ಬರ್ತೀವಿ ಅಂತ ಅಂದ್ವಿ, ಕುಡಿ ಭಾಗಕ್ಕೆ ಬರ್ತೀವಿ ಅಂತ. ಇಂಥ ಕುಡಿ ಭಾಗದಲ್ಲಿ ಇರುವಂತಹ ಒಂದು ಸೊಪ್ಪನ್ನು ನಾವು ಈ ಕೀಟ ಸಮೇತ ಚಿವುಟ್ಬಿಟ್ಟು ಒಂದು ಪ್ಲಾಸ್ಟಿಕ್ ಚೀಲ ಅಥವಾ ಬಕೆಟಲ್ಲಿ ಹಾಕ್ಬಿಟ್ಟು ಅದನ್ನು ಸಂಗ್ರಹಣೆ ಮಾಡಿ ಶೇಕಡಾ 0.5 ಸೋಪಿನ ದ್ರಾವಣದಲ್ಲಿ ಅದನ್ನ ಅದ್ಬೇಕು. ಅಂದ್ರೆ ಒಂದು 5 ಸೋಪಿನ ಸೋಪನ್ನು ಒಂದು 1 ನೀರಿಗೆ ಹಾಕ್ಬಿಟ್ಟು ಅದರಲ್ಲಿ ಅದನ್ನ ನಾಶಪಡಿಸಬೇಕಾಗುತ್ತೆ. ಆಮೇಲೆ ಈ ನಾವು ಸಾಮಾನ್ಯವಾಗಿ ತೋಟದಲ್ಲಿ ಸುತ್ತಾಡ್ತಾ ಇರುವಾಗ ನಮಗೆ ಕಂಡು ಬಂದ್ರೆ ಚಿಗುರಲ್ಲಿ ಇರುವಂತ ಈ ಹುಳ ಸಮೇತ ಅದನ್ನ ಚಿವುಟ್ಬಿಟ್ಟು ನಾವು ಕೀಟವನ್ನು ಸಾಯಿಸಬಹುದು. ಅದೊಂದು ಕ್ರಮ. ಆಮೇಲೆ ನಾವು ಈಗ ನಾಟಿ ಮಾಡ್ಲಿಕ್ಕೆ ಹಿಪ್ಪಿನೆಳೆ ಕಡ್ಡಿಗಳನ್ನೆಲ್ಲ ತರುವಂಗಿದ್ರೆ ಅಲ್ಲಿ ಏನಾದರೂ ನಿಮಗೆ ಎಲೆ ಸುರುಳಿ ಕೀಟದ ಹಾವಳಿ ಜಾಸ್ತಿ ಇದ್ದಾಗ ಅದನ್ನ ಕುಡಿಯಿಂದ ನಾವು ತುಂಡು ಮಾಡಿಬಿಟ್ಟು ಬರೇ ನಾಟಿ ಮಾಡ್ಲಿಕ್ಕೆ ಯಾವ್ದು ಭಾಗ ಬೇಕು ಅದನ್ನು ಮಾತ್ರ ತಗೊಂಡು ಬರುವಂತ ನಾವು ಗಮನ ಕೊಡಬೇಕು. ಕಾಂಡದ ಭಾಗ ಮಾತ್ರ ತರಬೇಕು, ಕಾಂಡದ ಭಾಗ ಮಾತ್ರ ಎಲೆಗಳನ್ನು ತರಬೇಕು. ಹೌದು. ಆಮೇಲೆ ನಮಗೆಲ್ಲ ತಿಳಿದಿರುವಂತ ಈ ಪಕ್ಷಿಗಳು, ಈಗ ಕೀಟ ತಿನ್ನುವಂತ ಒಂದು ಪಕ್ಷಿಗಳು ಬಹಳ ಇರ್ತವೆ. ಅದಕ್ಕೋಸ್ಕರ ನಾವು ಈ ಪಕ್ಷಿಗಳನ್ನ ನಮ್ಮ ತೋಟಕ್ಕೆ ಆಕರ್ಷಣೆ ಮಾಡಲು ತಟ್ಟೆಗಳಲ್ಲಿ ನೀರಿಡುವಂತದ್ದು, ಆಮೇಲೆ ಪಕ್ಷಿಗಳು ಕೂರ್ಲಿಕ್ಕೆ ಅವಕಾಶ ಮಾಡಿಕೊಡುವಂತ ಒಂದು ಪದ್ಧತಿ ನಾವು ಬೆಳೆಸ್ಕೋಬೇಕಾಗುತ್ತೆ. ಆಮೇಲೆ ಈ ಕೀಟದ ಹಾವಳಿ ಜಾಸ್ತಿ ಇದೆ ಅಂತಂದಾಗ ನಾವು ಈ ರಾಸಾಯನಿಕ ಬಳಕೆ ಕಡೆ ಗಮನ ಕೊಡಬೇಕಾಗುತ್ತೆ. ರಾಸಾಯನಿಕ ಅಂತ ಅಂದ್ರೆ ನಾವ್ ಏನ್ ಮಾಡಬಹುದಪ್ಪ ಅಂತಂದ್ರೆ 1 ml ನುವಾನ್ ಅಥವಾ DDVP ಅಂತ ಏನಂತೀವಿ, ಅದನ್ನ 1 ನೀರಿಗೆ ಬೆರೆಸ್ಬಿಟ್ಟು ನಾವು ಸಿಂಪರಣೆ ದ್ರಾವಣ ತಯಾರು ಮಾಡಿಕೊಂಡು ಬಳಸಬೇಕು. ಸಸ್ಯದ ತುದಿ ಭಾಗ ಪೂರ್ಣವಾಗಿ ಒದ್ದೆ ಆಗುವಂತೆ ನಾವು ಅದನ್ನ ಸಿಂಪರಣೆ ಮಾಡಬೇಕು. ಅದು ಮುಖ್ಯ, ಯಾಕಂದ್ರೆ ನಾವು ಇದೆಲ್ಲ ಸಿಂಪರಣೆ ಮಾಡಿದ್ರೆ ಪ್ರಯೋಜನ ಆಗಲ್ಲ ತುದಿ ಭಾಗಕ್ಕೆ ಮಾಡಬೇಕು. ಹೌದೌದು. ಆಮೇಲೆ ನಾವು 1 ಸುಮಾರು 150 L ದ್ರಾವಣ ಬೇಕಾಗುತ್ತೆ ಈ ರೀತಿ ಮಾಡಿದಾಗ. ಆಮೇಲೆ ಇಲ್ಲಿ ನಾವು ಇನ್ನೂ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದ್ರೆ ಈ ರೇಷ್ಮೆ ಹುಳು ಕೂಡ ಒಂದು ಕೀಟ. ಹೌದೌದು. ಇನ್ನು ಏನಾದ್ರೂ ರಾಸಾಯನಿಕ ಸಿಂಪರಣೆ ಮಾಡಿಬಿಟ್ಟು ಅದನ್ನ ಹಿಪ್ಪನೇಳೆ ಸೊಪ್ಪು ಕೂಡಲೇ ನೀವು ಕೊಟ್ರೆ ರೇಷ್ಮೆ ಹುಳುಗಳಿಗೆ ಅದು ಹಾನಿ ಆಗೋ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಈ ಸಿಂಪರಣೆ ಮಾಡಿದ ಮೇಲೆ ಒಂದು ಸುಮಾರು 10-15 ದಿನ ಆದ್ಮೇಲೆ ನಾವು ಸೊಪ್ಪು ಕಿತ್ತು ರೇಷ್ಮೆ ಹುಳಿಗೆ ಕೊಡಬೇಕಾಗುತ್ತೆ. ಅಥವಾ ನಮಗೆ ಈ ಚಾಕಿ ಮಾಡ್ಲಿಕ್ಕೆ ಏನಾದ್ರು ಜಾಸ್ತಿ ಅವಕಾಶ ಇದೆ, ಒಂದು 20 ದಿನಗಳ ಮೇಲೆ ಅವಕಾಶ ಇದೆ ಅಂತಂದ್ರೆ, ನೀವು ಈ 0.2% ಮೆಟಾಸಿಸ್ಟಿಕ್ ಅಂತ ಒಂದು ಕೀಟನಾಶಕ ಬರುತ್ತೆ, ಅದನ್ನು ಕೂಡ ನಾವು ಸಿಂಪರಣೆ ಮಾಡಬಹುದು. ಮೆಟಾಸಿಸ್ಟಾಕ್ಸ್ ಕೀಟನಾಶಕವನ್ನು ಬಳಸ್ಕೋಬಹುದು, ಅದು ಒಂದು ಪ್ರಬಲವಾದ ಕೀಟನಾಶಕ. ಹೌದು, ಹೆಚ್ಚು ವಿಷಕಾರಿ ಅಂಶ ಇರುತ್ತೆ. ಅದಕ್ಕೆ ನಾವು ಈ ಕನಿಷ್ಠ 20 ದಿನಗಳ ಆದ್ರೂ ನಾವು ಅಂತರ ಕೊಡಬೇಕಾಗುತ್ತೆ. ಅಂದ್ರೆ ಈ ಸಾಧಾರಣವಾಗಿ ನಾವು ಹಿಪ್ಪನೇಳೆ ಕೃಷಿನಲ್ಲಿ ಈ ನೂವನ್ ಅಥವಾ DDVP ಅನ್ನೇ ಬಳಸ್ಕೊಳ್ತೀವಿ. ಹೌದು ಹೌದು, ಸತ್ಯ. ಈಗ ಸದ್ಯಕ್ಕೆ ನಮಗೆ ಇರುವಂತಹ ಒಂದು ಇದ್ದುದರಲ್ಲಿ ಬೇಗ ಅದು ಉಳಿಕೆ ಅಂಶ ಕಡಿಮೆ ಆಗುವಂತ ಒಂದು ರಾಸಾಯನಿಕ ಅಂದ್ರೆ DDVP. ಒಂದು ವಾರದಿಂದ 10 ದಿನ ನಾವು ಅಂತರ ಕೊಡಬೇಕಾಗುತ್ತೆ. ಇನ್ನ ಸಾಮಾನ್ಯವಾಗಿ ನಮ್ಮ ರೈತರ ಮಟ್ಟದಲ್ಲಿ ಈ ತುಕ್ರ ರೋಗ ಅನ್ನೋದು ಒಂದು ಕೇಳಿ ಬರ್ತಾ ಇರುತ್ತೆ. ಇದು ರೋಗನ ಅಥವಾ ಯಾವ್ದಾದ್ರು ಒಂದು ಕೀಟ ಬಾಧೆನ? ಇದೊಂದು ಒಳ್ಳೆ ಪ್ರಶ್ನೆ, ಯಾಕಂದ್ರೆ ನಾವು ಸಾಮಾನ್ಯವಾಗಿ ಎಲ್ಲರ ಕಡೆ ಕೇಳ್ತೀವಿ ತುಕ್ರ ರೋಗ. ಆದ್ರೆ ಇದು ಸಾಮಾನ್ಯವಾಗಿ ರೋಗ ಅಲ್ಲ, ಇದು ಒಂದು ಕೀಟದಿಂದ ಬರುವಂತ ಒಂದು ಬಾಧೆ ಇದು. ಈಗ ನಾವು ಮೆಕನಲಿಕೋಸ್ ಹಿರ್ಸುಟಸ್ ಅಂತ ಇಂಗ್ಲಿಷ್ ವೈಜ್ಞಾನಿಕವಾಗಿ ಮೆಕನಲಿಕೋಸ್ ಹಿರ್ಸುಟಸ್ ಅಂತ ಕರಿತೀವಿ, ಅಥವಾ ಅದನ್ನ ನಾವು ಬೂಸ್ಟ್ ತೆಗೆನೆ ಅಥವಾ ಹಿಟ್ಟು ತೆಗೆನೆ ಅಂತ. ಈ ಒಂದು ಕೀಟದಿಂದ ಇದು ಉಂಟಾಗ್ತದೆ. ಆಮೇಲೆ ಇದು ಈ ಕೀಟವು ಕೂಡ ಅಷ್ಟೇ, ಹಿಪ್ಪನೇಳೆ ಬೆಳೆಯುವ ಎಲ್ಲಾ ಪ್ರದೇಶಗಳಲ್ಲಿ ನಾವು ಕಾಣಬಹುದು. ಅದರಲ್ಲೂ ಮುಖ್ಯವಾಗಿ ವರ್ಷವಿಡೀ ಇದರದ್ದು ಹಾಳಿದ್ರು ಬೇಸಿಗೆ ಕಾಲದಲ್ಲಿ ಇದು ಬಹಳ ಹೆಚ್ಚಾಗಿ ಕಂಡುಬರ್ತದೆ. ಅದು ಕೂಡ ನೀರಾವರಿ ತೋಟ ಇದ್ರೆ ಇದು ಇನ್ನೂ ಬಹಳ ಜಾಸ್ತಿ ಕಾಣುತ್ತೆ. ಬೆಳೆ ರಸಭರಿತವಾಗಿರುತ್ತೋ ಅಷ್ಟು ಇಷ್ಟಪಡ್ತಾರೆ. ಅಂದ್ರೆ ಈಗ ಈ ಹಿಟ್ಟು ತಿಗಣೆ ಅಥವಾ ಬೂಸ್ಟ್ ತಿಗಣೆ ಅಂದ್ರಲ್ಲ, ಇದರ ಹಾವಳಿಯ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಆಗ್ಲೇ ಹೇಳ್ದಂಗೆ ಇದೊಂದು ರಸ ಇರುವ ಕೀಟ ಇದು. ಇದು ಸಸ್ಯದ ಕುಡಿ ಭಾಗದಲ್ಲಿ ಸೇರ್ಕೊಂಡು ರಸ ಇರುವ ಒಂದು ಕ್ರಿಯೆಯನ್ನು ಮಾಡ್ತಾ ಇರ್ತದೆ. ಹೌದು, ಹಾಗೆ ಈ ಸಸ್ಯದ ಕುಡಿ ಭಾಗ ಸ್ವಲ್ಪ ದಪ್ಪ ಆಗ್ತದೆ, ಇಲ್ಲ ಸ್ವಲ್ಪ ಚಪ್ಪಟೆ ಆಗ್ತದೆ, ಆಮೇಲೆ ಸ್ವಲ್ಪ ವಕ್ರವಾಗುತ್ತೆ ಎಲೆಗಳೆಲ್ಲ. ಆಮೇಲೆ ಕುಡಿ ಭಾಗ ಅಲ್ಲಿ ಗಂಟು ಗಂಟಾಗಿ ನಾವು ಕಾಣಬಹುದು, ಗಂಟು ಗಂಟಾಗಿರೋದನ್ನ ಕಾಣಬಹುದು. ಆಮೇಲೆ ಹಾನಿ ಜಾಸ್ತಿ ಆದಾಗ ಈ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ, ಹಳದಿ ಬಣ್ಣಕ್ಕೆ ತಿರುಗ್ಬಿಟ್ಟು ಬೇಗ ಒಣಗಿ ಉದುರೋಗ್ಬೋದು. ಆಮೇಲೆ ಈ ಹಾನಿಗೊಳಗಾದ ಭಾಗವನ್ನು ನಾವು ಗಮನಿಸಿದಾಗ ಅಲ್ಲಿ ಈ ಬಿಳಿ ಬಣ್ಣದ ಒಂದು ಬೂಸ್ಟ್ ನಾವು ಕಾಣಬಹುದು, ಅದು ಈ ತಿಗಣೆದ ಒಂದು ಇರುವಂತ ಒಂದು ಸೂಚನೆ ಕೊಡುವಂತ ಒಂದು ಇದು ನಮಗೆ. ಹೌದೌದು. ಆಮೇಲೆ ಇದು ರಸವನ್ನು ಇರೋದ್ರಿಂದ ಏನಾಗ್ತದೆ ಅಂತ ಸೊಪ್ಪಿನ ಗುಣಮಟ್ಟ ಕಡಿಮೆ ಆಗ್ತದೆ, ಆಮೇಲೆ ನಮಗೆ ಇಳುವರಿನೂ ಕೂಡ ಕಡಿಮೆ ಆಗುವ ಸಾಧ್ಯತೆಗಳಿದೆ. ಇನ್ನು ಈ ಹಿಟ್ಟು ತಿಗಣೆ ಅಥವಾ ಬೂಸ್ಟ್ ತಿಗಣೆಯನ್ನು ನಿರ್ವಹಣೆ ಮಾಡಬೇಕು ಅಂದ್ರೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೀರಿ? ತುಕ್ರ ಅಥವಾ ಈ ಬೂಸ್ಟ್ ತೆಗಣೆ ಎಲ್ಲಿ ಬಂತು ಅಂತಂದ್ರೆ, ಅಂತ ಸಸ್ಯದ ಕುಡಿ ಭಾಗಗಳನ್ನು ಕತ್ತರಿಸಬೇಕಾಗುತ್ತೆ. ಕತ್ತರಿಸಿಬಿಟ್ಟು ಪ್ಲಾಸ್ಟಿಕ್ ಚೀಲ ಅಥವಾ ಈ ಬಕೆಟ್ಗಳ ಸಂಗ್ರಹಿಸಿಬಿಟ್ಟು 0.5% ಸೋಪಿನ ದ್ರಾವಣದಲ್ಲಿ ಅದು ಬೇಕು, ಸೋಪಿನ ದ್ರಾವಣದಲ್ಲಿ ಅಳೆದ್ಬಿಟ್ಟು ನಾಶ ಮಾಡಬೇಕಾಗುತ್ತೆ. ಆಮೇಲೆ ಈ ಹಿಪ್ಪನೇಳೆ ತೋಟದ ಅಕ್ಕಪಕ್ಕದಲ್ಲಿ ಈ ಕೀಟದ ಆಸರ ಸಸ್ಯಗಳು ಅಂತ ಇರ್ತವೆ, ಇದ್ರೆ ಅವು ದಾಸವಾಳ ಆಗಿರ್ಬೋದು, ಕ್ರೋಟನ್ ಆಗಿರ್ಬೋದು, ಸೀಬೆ ಆಗಿರ್ಬೋದು, ಅಥವಾ ಬೆಂಡೆಕಾಯಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಮುಂತಾದ ಬೆಳೆ ಅಲ್ಲಿ ಇರದಂತೆ ನಾವು ಸ್ವಲ್ಪ ಗಮನ ಕೊಡಬೇಕು. ಹಾವಳಿದ್ದೇ ಇರುತ್ತೆ. ಆಮೇಲೆ ಈ ಕಳೆಗಳು, ಕೆಲವು ಕಳೆಗಳು ಇರ್ತವೆ, ಅಲ್ಲೂ ಕೂಡ ನಾವು ಆ ಕಳೆಗಳನ್ನು ನಾಶ ಮಾಡಿ ನಾವು ಅದನ್ನ ಹತೋಟಿ ಮಾಡಕ್ಕೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಆಮೇಲೆ ಈ ರಾಸಾಯನಿಕ ಅಂತ ಬಂದ್ರೆ ನಾವು ಆಗ್ಲೇ ಹೇಳಿದಂಗೆ DDVP ನೂವನ್ನ ನಾವು ಇಲ್ಲಿ ಸಿಂಪರಣೆ ಮಾಡಬೇಕಾಗುತ್ತೆ. ಅಂದ್ರೆ ಸುಮಾರು 1 ಲೀಟರ್ ನೀರಿಗೆ ನಾವು 2 ಮಿಲಿ ಅಷ್ಟು ಈ ಕೀಟನಾಶಕವನ್ನು ಸೇರಿಸ್ಬಿಟ್ಟು, ಜೊತೆಗೆ ಇಲ್ಲಿ ನಾವು ಏನ್ ಮಾಡಕಪ್ಪ ಅಂದ್ರೆ ಈ 0.5% ಸೋಪಿನ ದ್ರಾವಣ ಕೂಡ ನಾವು ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಆ ಮೇಣದ ಅಂಶದಿಂದ ನಾವು ಸಿಂಪರಣೆ ಮಾಡಿದ ಒಂದು ರಾಸಾಯನಿಕ ಬೇಗ ಅದಕ್ಕೆ ತಗಲಲ್ಲ. ಅದಕ್ಕೋಸ್ಕರ ಈ ಸೋಪಿನ ದ್ರಾವಣ ನಾವು ಮಿಶ್ರಣ ಮಾಡಿದೆ, ಅದರಲ್ಲಿ ಆ ರಾಸಾಯನಿಕ ಬೇಗ ತಗಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಒಂದು 15-20 ದಿನಗಳವರೆಗೆ ನಾವು ಈ ಸೊಪ್ಪನ್ನ ಕೊಡಬಾರದು. ಅದು ಸಾಮಾನ್ಯವಾದ ಅಂಶನೇ, ಕೀಟನಾಶಕವನ್ನು ಬಳಸಿದಾಗ ಆ ಅಂತರವನ್ನು ನಾವು ಕಾಪಾಡಿಕೊಂಡು ಬರಬೇಕಾಗುತ್ತೆ. ಆಮೇಲೆ ನಾವೇನಾದ್ರೂ ಈಗ ಬಿತ್ತನೆಗಾಗಿ ಕಡ್ಡಿ ತಂದ್ರೆ, ಎಲ್ಲಾದ್ರೂ ನಮಗೆ ಅಲ್ಲಿ ಬೂಸ್ಟ್ ತೆಗಣೆ ಹಾವಳಿ ಅಂತಂದ್ರೆ, ಆ ಕಡ್ಡಿಗಳನ್ನ ನಾವು ನಾಟಿ ಮಾಡೋ ಮೊದಲು 0.15% ದ್ರಾವಣದಲ್ಲಿ ಅದ್ಬಿಟ್ಟು 2-3 ನಿಮಿಷಗಳ ಕಾಲ ಅದ್ಬಿಟ್ಟು ಆಮೇಲೆ ನಾಟಿ ಮಾಡುವಂತ ಒಂದು ಕ್ರಮವನ್ನು ಕೈಗೊಳ್ಬೇಕಾಗುತ್ತೆ. ಅಂದ್ರೆ 1.5 ಮಿಲಿಲೀಟರ್ DDVP 1 ಲೀಟರ್ ನೀರಿಗೆ ಹಾಕೊಂಡು ದ್ರಾವಣ ತಯಾರಿಸಿ ಅದರಲ್ಲಿ ಒಂದ್ 2-3 ನಿಮಿಷ ಈ ಬಿತ್ತನೆ ಕಡ್ಡಿಗಳನ್ನ ಅದ್ದಿ ನಾವು ಆಮೇಲೆ ನಾಟಿ ಬಳಸಬೇಕಾಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯ ಅಂಶ ಏನಪ್ಪ ಅಂತಂದ್ರೆ, ಇಲ್ಲಿ ಈ ಬೂಸ್ಟ್ ತೆಗಣೆಯಿಂದ ಒಂದು ದ್ರವ ಸ್ರವಿಸ್ತದೆ, ಆ ದ್ರವಕ್ಕೆ ಇರುವೆಗಳು ಬಹಳ ಒಂದು ಆಕರ್ಷಣೆ. ಅದು ಸಿಹಿಯಾಗಿರ್ಬೋದು, ಈ ಕೀಟದ ಈ ಹರಡುವಿಕೆ ಕಾರ್ಯದಲ್ಲಿ ಇರುವೆಗಳು ಬಹಳ ಮುಖ್ಯ ಪಾತ್ರ ವಹಿಸ್ತವೆ. ಅಂದ್ರೆ ಇವು ತಂತಾನಾಗಿಯೇ ಹರಡಲ್ಲ, ಈ ಇರುವೆಗಳು ಅದಕ್ಕೆ ಸಹಾಯ ಮಾಡ್ತವೆ. ಆ ಇರುವೆಗಳನ್ನು ಹತೋಟಿ ಮಾಡ್ಲಿಕ್ಕೆ ಕೂಡ ಕ್ರಮ ಕೈಗೊಂಡ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಆತರ ಇರುವೆಗಳನ್ನು ಹತೋಟಿ ಮಾಡಿದಾಗ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದು ನಮ್ಗೆ ತಪ್ಪುತ್ತೆ. ಒಂದ್ ತೋಟದಲ್ಲಿ ಅದು ಒಂದ್ ರೀತಿ ಪರೋಕ್ಷವಾಗಿ ನಿಯಂತ್ರಣ ಕಳ್ಳಕ್ಕೆ ಸಾಧ್ಯ ಆಗ್ತದೆ. ಇನ್ನ ಈ ಒಂದು ಬೂಸ್ಟ್ ತಿಗಣಿ ಅಥವಾ ಹಿಟ್ಟು ತಿಗಣಿ ನಿಯಂತ್ರಣಕ್ಕೆ ಜೈವಿಕ ಹತೋಟಿ ಕ್ರಮಗಳು ಏನಾದ್ರು ಇದಾವೆ? ಹೌದೌದು, ಇದರಲ್ಲಿ ಏನಪ್ಪ ಅಂತಂದ್ರೆ ನಾವು ಈ ಎಲ್ಲಾ ಕ್ರಮಗಳ ಜೊತೆಗೆ ಈ ಜೈವಿಕ ಕೀಟ ನಿಯಂತ್ರಕಗಳನ್ನು ನಾವು ಬಳಸ್ಕೋಬಹುದು. ಅದರಲ್ಲಿ ಮುಖ್ಯವಾಗಿ ನಾವು ಈ ತುಕ್ರ ಅಥವಾ ಈ ಬೂಸ್ಟ್ ತೆಂಗಿನಗೆ ನಾವು ಏನಂತೀವಿ ಗುಳಗುಂಜಿ ದುಂಬಿ ಅಂತ ಬರ್ತದೆ, ಅದನ್ನ ಹುಳಗಳನ್ನ ಬಳಸ್ಕೋಬಹುದು. ಅದೇನಪ್ಪ ಅಂದ್ರೆ ಪ್ರತಿ ಎಕರೆಗೆ ಒಂದು 250 ಈ ಪ್ರೌಢ ಕೀಟಗಳನ್ನ ಬಿಡಬೇಕಾಗುತ್ತೆ. ನಾವು ಈ ದುಂಬಿ ಗಿಡದ ಗುಳಗುಂಜಿ ಪ್ರೌಢ ಕೀಟಗಳನ್ನ ನಾವು 250 ಪ್ರೌಢ ಹುಳಗಳನ್ನ ಒಂದ್ ಎಕರೆ ಬಿಡಬೇಕಾಗುತ್ತೆ. ಅಂದ್ರೆ ವರ್ಷಕ್ಕೆ 2 ಬಾರಿ ಬಿಡಬೇಕಿದ್ದು. ಈ ರೀತಿಯಾಗಿ ಬಿಟ್ಟಾಗ ಅದು ಈ ಬೂಸ್ಟ್ ತೆಂಗಿನ ತಿಂದು ಅದು ಹತೋಟಿ ಮಾಡ್ಲಿಕ್ಕೆ ನೆರವಾಗ್ತದೆ. ಅಂದ್ರೆ ಈ ಗುಳಗುಂಜಿ ದುಂಬಿಗಳು ಮುಖ್ಯವಾಗಿ ನಮಗೆ ಈ ಹೆಬ್ಬಾಳದಲ್ಲಿರುವಂತಹ ಒಂದು ಜೈವಿಕ ನಿಯಂತ್ರಣ ಒಂದು ಪ್ರಾಧಿಕಾರ ಇದೆ ಅಲ್ಲಿ ಸಿಗುತ್ತೆ ಆ ಪ್ರಾಯೋಜಕತ್ವದಲ್ಲಿ. ಇವತ್ತು ಅದು ಈ ಕೃಷಿ ಕೀಟಗಳ ಒಂದು ಸಂಸ್ಥೆ ಅಂತ ಕೂಡ ಹೆಸರು ಇದೆ, ಪ್ರಾಮುಖ್ಯತೆ ಪಡೆದ ಕೃಷಿ ಕೀಟಗಳ ಸಂಸ್ಥೆನೂ ಕೂಡ ಅದು ಆಗಿದೆ. ರಾಷ್ಟ್ರೀಯ ಬ್ಯೂರೋ ಆಗಿ ಕೂಡ ಇವತ್ತು ಮಾರ್ಪಾಟಾಗಿದೆ. ಅಲ್ಲಿ ಈ ಗುಲಗಂಜಿ ದುಂಬಿಗಳು ಮತ್ತೆ ಈ ಟ್ರೈಕೋಗ್ರಾಮ ಇವೆಲ್ಲ ಜೈವಿಕ ನಿಯಂತ್ರಣ ಕೀಟಗಳು ಮತ್ತು ಇವೆಲ್ಲ ಸಿಗ್ತಾ ಇರ್ತಾವ ಅಲ್ಲಿ. ಇತ್ತೀಚಿನ ದಿನಗಳಲ್ಲಿ ನಾವು ಈ ರಾಸಾಯನಿಕಗಳಿಂದ ಆಗುವ ಹಾನಿ ಎಲ್ಲರಿಗೂ ಗೊತ್ತಿರೋದು. ಹೌದೌದು, ಅದಕ್ಕೋಸ್ಕರ ನಾವು ಈ ಜೈವಿಕ ನಿಯಂತ್ರಣ ಕಡೆ ಗಮನ ಕೊಡೋದು ಬಹಳ ಒಳ್ಳೇದೆ. ಇನ್ನೊಂದು ಈ ಬಿಹಾರದ ಕಂಬಳಿ ಹುಳು ಕೂಡ ಹಿಪ್ನೇಳಿಗೆ ಸಾಕಷ್ಟು ಹಾನಿ ಮಾಡುತ್ತೆ ಅಂತ ನಾವು ಕೇಳಿದ್ವಿ. ಇದು ಎಷ್ಟು ಮಟ್ಟಿಗೆ ಹಾನಿ ಮಾಡುತ್ತೆ ಅಂತೀರಿ? ಈ ಬಿಹಾರದ ಕಂಬಳಿ ಹುಳಿ ಹುಳ ಏನಿದೆ ಇದನ್ನ ನಾವು ಸ್ಪೈಲೋಜೋಮ ಅಬ್ಲಿಕೋ ಅಂತೀವಿ. ವೈಜ್ಞಾನಿಕವಾಗಿ ಅದನ್ನ ಸ್ಪೈಲೋಜೋಮ ಅಬ್ಲಿಕೋ ಅಂತ ಕರಿತೀವಿ. ಇದು ಕೂಡ ಹಿಪ್ಪಿನಲ್ಲಿ ಕಂಡು ಬರುವಂತ ಒಂದು ಮುಖ್ಯ ಕೀಟನೆ. ಸಾಮಾನ್ಯವಾಗಿ ಮುಂಗಾರು ಮತ್ತು ಮುಂಗಾರಿನ ನಂತರ ಈ ಕೀಟ ಸ್ವಲ್ಪ ಜಾಸ್ತಿ ಬರುತ್ತೆ. ಅಂದ್ರೆ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಈಗ ಅದರ ಮರಿಗಳು ಎಲೆಗಳ ತಳಭಾಗದಲ್ಲಿ ಸೇರ್ಕೋತವೆ, ಗುಂಪು ಗುಂಪಾಗಿ ಸೇರ್ಕೋತವೆ, ಗುಂಪು ಗುಂಪಾಗಿ ಸೇರ್ಕೊಂಡು ಈ ಪತ್ರ ಹರಿತನ ಕೇಳು ತಿಂತಾ ಇರ್ತವೆ. ಅದೇ ದೊಡ್ಡ ಹುಳುಗಳು ಏನಾಗ್ತವೆ ಎಲ್ಲಾ ಕಡೆ ಹರಡ್ಬಿಟ್ಟು ಎಲ್ಲಾ ಎಲೆಗಳನ್ನು ತಿಂತಾ ಇರ್ತವೆ. ಓಹೋ, ಮರಿ ಹುಳುಗಳು ಮಾತ್ರ ಗುಂಪು ಗುಂಪಾಗಿರ್ತವೆ. ಹೌದೌದು, ಅವು ಬೆಳೆದಂತೆ ಎಲ್ಲ ಚದುರಿಬಿಡ್ತವೆ. ಚದುರಿಬಿಡ್ತವೆ. ಓಹೋ, ಆಮೇಲೆ ಈ ಹಾನಿಗಳಾದ ನೀವು ಎಲೆನ ಗಮನಿಸಿದ್ರೆ ಅದೊಂಥರ ಅಲ್ಲಿ ಪತ್ರ ರೀತಿ ಏನಾರಲ್ಲ ಒಂಥರ ಪೊರೆಗಳ ತನಕ ಕಾಣ್ತಾ ಇರ್ತದೆ, ಒಂಥರ ಜಾಳ ಜಾಳ ಜಾಳ ಜಾಳಾಗಿ ಅಲ್ಲಿ ಅಸ್ಥಿಪಂಜರ ಎಲೆ ಅಸ್ಥಿಪಂಜರ ಮಾತ್ರ ಇರುತ್ತೆ. ಅಸ್ಥಿಪಂಜರ ಮಾತ್ರ ಇರುತ್ತೆ ಅಂತ ಒಂದು ಇದನ್ನ ನಾವು ಕಾಣಬಹುದು. ಅಂದ್ರೆ ಈ ಬಿಹಾರದ ಕಂಬಳಿ ಹುಳು ಕೀಟ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕು ಅಂತೇಳಿ? ಈ ಕೀಟ ನಿರ್ವಹಣೆ ಮಾಡ್ಬೇಕಂತಂದ್ರೆ ಆರಂಭಿಕ ಹಂತದಲ್ಲಿ ಬಹಳ ಸುಲಭ. ಗುಂಪು ಗುಂಪಾಗಿರ್ತವೆ, ಮೊಟ್ಟೆ ಆಗಿರ್ಬೋದು, ಅದರ ಚಿಕ್ಕ ಮರಿಗಳಾಗಿರ್ಬೋದು. ನೀವೆಲ್ಲಾದ್ರೂ ತೋಟದಲ್ಲಿ ಸುತ್ತಾಡಿದಾಗ ನಿಮ್ಗೆ ಕಂಡ್ರೆ ಅದನ್ನ ನಾವೇ ಅದನ್ನ ಸಂಗ್ರಹಣೆ ಮಾಡಿ ನಾಶ ಮಾಡುವಂತ ಒಂದು ಕ್ರಮ. ಮಣ್ಣಲ್ಲಿ ಸ್ವಲ್ಪ ಆಳವಾಗಿ ಗುಂಡಿ ತೋಡಿ ಉಳಬಹುದು, ಅಥವಾ ಯಾವ್ದಾದ್ರು ರಾಸಾಯನಿಕದ ಜೊತೆಗೆ ಮಿಶ್ರಣ ಅದು ನಾಶ ಮಾಡಬಹುದು. ಅದ್ರ ಜೊತೆಗೆ ನಾವು ಈ ತೋಟಗಳಲ್ಲಿ ಆಕರ್ಷಕ ದೀಪಗಳನ್ನು ಇಡಬೇಕು. ಅದರ ಕೆಳಗೆ ಈ ಸೋಪಿನ ದ್ರಾವಣ ಅಂತ ಏನ್ ಹೇಳಿದ್ವಿ, ಸಾಬೂನು ದ್ರಾವಣ ಇಟ್ಬಿಟ್ಟು ಈ ಪತಂಗಗಳು ಅದಕ್ಕೆ ಬಂದು ಆಕರ್ಷಣೆಗೊಂಡು ಅದರ ಕೆಳಗೆ ಬಿದ್ದು ಸಾಯ್ತವೆ. ಅಂದ್ರೆ ಇದು ಒಂದು ಚಿಟ್ಟೆ ಜಾತಿಗೆ ಸೇರಿದ. ಆಮೇಲೆ ನೀವು ರಾಸಾಯನಿಕ ಬಳಕೆ ಮಾಡಬೇಕು ಅಂತಂದ್ರೆ 0.15 ಅಂದ್ರೆ ಒಂದ್ ಸುಮಾರು 2 mL ಒಂದು ಲೀಟರ್ ನೀರಿನಲ್ಲಿ ಸೇರಿಸ್ಬಿಟ್ಟು ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಸಿಂಪರಣೆ ಮಾಡಿದ ಒಂದು 15 ದಿನಗಳ ನಂತರ ನಾವು ಎಲೆಗಳನ್ನು ಕಿತ್ಬಿಟ್ಟು ನಾವು ಹುಳುಗಳಿಗೆ ಕೊಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಕೂಡ ಅಷ್ಟೇ, ನಾವು ಜೈವಿಕ ನಿಯಂತ್ರಣ ಮಾಡ್ಬೇಕಂದ್ರೆ ಇಲ್ಲಿ ಟ್ರೈಕೋಗ್ರಾಮ ಅಂತ ಒಂದು ಪರತಂತ್ರ ಜೀವಿ ಇದೆ. ಇದು ಈ ಕಂಬಳಿ ಹುಳುವಿನ ಮೊಟ್ಟೆಗಳನ್ನು ನಾಶಗೊಳಿಸುವಂತ ಒಂದು ಕೀಟ. ಅದನ್ನ ನಾವು ಟ್ರೈಕೋ ಕಾರ್ಡ್ ಅಂತ ಸಿಗ್ತದೆ. ಅದು ಈ ಟ್ರೈಕೋ ಕಾರ್ಡ್ ನ ನಾವು ಪ್ರತಿ ಎಕರೆಗೆ ಒಂದು 30 ಟ್ರೈಕೋ ಕಾರ್ಡ್ ಅಥವಾ ಟ್ರೈಕೋ ಹಾಳೆಗಳನ್ನ ನಾವು 3 ದಿನಗಳ ಅಂತರದಲ್ಲಿ ನಾವು ಕಟಾವು ಮಾಡಿದ 20 ದಿನಗಳು ಆದ್ಮೇಲೆ ನಾವು ತೋಟದಲ್ಲಿ ಕಟ್ಟಬೇಕಾಗುತ್ತೆ. ಅಂದ್ರೆ ತಾವು ಈಗ ನಾವು ಮೊದಲೇ ಹೇಳಿದಾಗೆ ಈ ಹೆಬ್ಬಾಳದಲ್ಲಿರುವಂತ ಕೃಷಿ ಕೀಟಗಳ ಒಂದು ರಾಷ್ಟ್ರೀಯ ಬ್ಯೂರೋ ಇದೆಯಲ್ಲ, ಅಲ್ಲಿ ಸಿಗ್ತವೆ. ಅಲ್ಲಿ ಸಿಗ್ತವೆ, ಅಲ್ಲಿಂದ ನಾವು ತಗೊಂಡು ಇಲ್ಲಿ ತೋಟದಲ್ಲಿ ಬಿಟ್ಟಿದಾದ್ರೆ ಕೀಟಗಳ ಮೊಟ್ಟೆ ಇಟ್ಟ ಸಂದರ್ಭದಲ್ಲಿ ನೀವು ಬಂದ್ಬಿಟ್ಟು ಆ ಮೊಟ್ಟೆನೆ ತಿಂದು ನಾಶ ಮಾಡುವಂತ. ಮೊಟ್ಟೆನೆ ಆಹಾರವಾಗಿ ಕೀಟಗಳು ಬಳಸ್ಕೊಳ್ತವೆ ಈ ಪರತಂತ್ರ ಜೀವಿಗಳು. ಮತ್ತೆ ಇನ್ನೊಂದೇನು ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಈಗ ಹಿಪ್ನೇಳಿಯನ್ನ ಮರಗಳ ರೂಪದಲ್ಲಿ ಬೆಳೆಯಲಾಗ್ತಾ ಇದೆ. ನಮ್ಮ ರೈತ ಬಾಂಧವರು ಮರಗಡ್ಡಿ ಬೇಸಾಯ ಅಂತ ಇದನ್ನ ಕರೀತಾರೆ. ಇದಕ್ಕೂ ಏನಾದರೂ ಕೀಟಗಳ ಹಾವಳಿ ಕಂಡು ಬಂದಿದೆಯೇ? ಇದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಪ್ಪ ಅಂದ್ರೆ ಇತ್ತೀಚಿನ ಈ ಬದಲಾದ ವಾತಾವರಣದಲ್ಲಿ ನೀರು ಇಲ್ಲ, ನೀರಾವರಿ ಸೌಕರ್ಯ ಇಲ್ಲದ ಈ ಸಂದರ್ಭದಲ್ಲಿ ನೀರಿನ ಉಳಿತಾಯಕ್ಕಾಗಿ ರೈತರು ಏನ್ ಮಾಡ್ತಾ ಇದಾರೆ, ಈಗ ಮರಗಡ್ಡಿ ಹಿಪ್ಪುನೇಳನ ಮರಗಳ ರೂಪದಲ್ಲಿ ಬೆಳೆಯುವಂತ ಒಂದು ಪದ್ಧತಿನ ಬೆಳೆಸ್ಕೊತಾ ಇದ್ದಾರೆ. ಇದು ಯಶಸ್ವಿನೇ ಆಗಿದೆ, ಬಹಳ ಕಡೆ ಯಶಸ್ವಿಯಾಗಿದೆ. ಆಮೇಲೆ ಉತ್ತಮ ಗುಣಮಟ್ಟದ ಸೊಪ್ಪು ಕೂಡ ಸಿಗ್ತಾ ಇದೆ. ಆದ್ರೆ ಇಲ್ಲಿ ಈ ಮರಗಡ್ಡಿ ರೂಪದಲ್ಲಿ ಬೆಳೆದಾಗ ನಾವು ಗಮನಿಸಬೇಕಾದ ಒಂದು ಅಂಶ ಏನಪ್ಪ ಅಂತಂದ್ರೆ, ಈ ಮರಗಳಿಗೆ ಈ ಕಾಂಡ ಕೊರೆಯುವ ಹುಳ ಒಂದು ಬರುತ್ತೆ, ಕಾಂಡ ದಪ್ಪ ಆಗುತ್ತಲ್ಲ, ಹುಳ ಬರುತ್ತೆ. ಆಮೇಲೆ ಜೊತೆಗೆ ಈ ತೊಗಟೆ ತಿನ್ನುವ ಒಂದು ಕೀಟ ಇರುತ್ತೆ, ಅದಕ್ಕೆ ಸ್ಟೆಮ್ ಗರ್ಲರ್ ಅಂತ ನಾವು ಅಂದ್ರೆ ಸಿಪ್ಪೆ ಸುಲಿದು ಬಿಡುತ್ತೆ ತೊಗಟೆ ಸುಲಿಗೆ. ಹೌದು, ಅಂತ ಒಂದು ಕೀಟನು ಇರುತ್ತೆ. ಈ ಕೀಟಗಳ ಹತೋಟಿಗೆ ನಾವು ಗಮನ ಕೊಡಬೇಕಾಗುತ್ತೆ, ಯಾಕಂದ್ರೆ ಇವು ಹಾನಿ ಮಾಡಿದಾಗ ನಮಗೆ ಗಿಡನೇ ನಾಶ ಆಗುವಂತ ಸಾಧ್ಯತೆ ಇರ್ತದೆ. ಜಾಸ್ತಿ ಇದ್ದಾಗ ಅದರ ಗಿಡ ಮುರಿದೋಗುವಂತ ಸಂದರ್ಭ ಇರ್ತದೆ, ರೆಂಬೆಗಳು ಮುರಿದೋಗುವ ಸಂದರ್ಭ ಇರ್ತದೆ. ಆಮೇಲೆ ಜೊತೆಗೆ ನಮಗೆ ಗುಣಮಟ್ಟವನ್ನು ಕಡಿಮೆ ಆಗುವ ಸಾಧ್ಯತೆಗಳು ಇರ್ತವೆ. ಅದಕ್ಕೋಸ್ಕರ ಇದರ ಹತೋಟಿ ಕಡೆ ನಾವು ಗಮನ ಕೊಡಬೇಕಾಗುತ್ತೆ. ಅಂದ್ರೆ ಹತೋಟಿಗೆ ಏನೇನು ಕ್ರಮ ಅನುಸರಿಸಬಹುದು ಅಂತೇಳಿ, ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನಾವು ತೋಟದಲ್ಲ ಸುತ್ತಾಡಿದಾಗ ಈ ಆರಂಭಿಕ ಹಂತದಲ್ಲಿ ಏನಾದರೂ ಈ ಕೀಟಗಳಿದ್ರೆ ನಾವೇ ಅದನ್ನ ಸಂಗ್ರಹಣೆ ಮಾಡಿ ನಾಶ ಮಾಡಬೇಕಾಗುತ್ತೆ, ಪತ್ತೆ ಹಚ್ಚಬಹುದು. ಅದರ ಜೊತೆಗೆ ನಿಮಗೇನು ಈ ಕಾಂಡಗಳಿಗೆ ಏನ್ ಮಾಡಬೇಕಂತ ಅಂದ್ರೆ, ಈ ಸುಣ್ಣದ ಜೊತೆಗೆ ನಾವು ಈ DDP ಆಗಿರ್ಬೋದು, ಆಮೇಲೆ ಈ ಕ್ಲೋರೋಫೈರಿಪಾಸ್ ಅಂತ ಒಂದು ಬರುತ್ತೆ, ಆ ಕೀಟನಾಶಕಗಳ ಮಿಶ್ರಣ ಮಾಡಿಬಿಟ್ಟು ಅದನ್ನ ಲೇಪನ ಮಾಡಬೇಕು ಕಾಂಡಕ್ಕೆ. ಕಾಂಡಕ್ಕೆ ಲೇಪನ ಮಾಡಿದಾಗ ಈ ರೀತಿಯಾದ ಕೀಟಗಳ ಹಾವಳಿಗಿಂತ ನಾವು ಕಡಿಮೆ ಮಾಡ್ಕೋಬಹುದು. ಅಂದ್ರೆ ನೆಲದಿಂದ ಎಷ್ಟು ಎತ್ತರದವರೆಗೂ ಮಾಡಬೇಕಾಗುತ್ತೆ ಅದನ್ನ? ಒಂದು 1-2 ಅಡಿ ಒಳಗೆ ನಾವು ಮಾಡಬಹುದು ನೆಲದಿಂದ. ನೆಲದಿಂದ್ರೆ ಮಾಡಿದ್ರೆ ಬಹಳ ಒಳ್ಳೇದು, ಅವಾಗ ಅವು ಹಾನಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಎರಡು ಕೀಟಗಳಿಗೂ ಇದಾಗುತ್ತೆ ಈ ಒಂದು ಕಾಂಡ ಕೊರೆಯುವಂತ ಕೀಟ, ಎರಡು ಕೀಟಗಳು ತೊಗಟೆಯನ್ನ ಕತ್ತರಿಸುವಂತ ಕೀಟ. ಹೌದು, ಇದರ ಕಡೆಗೂ ಕೂಡ ನಮ್ಮ ರೈತ ಬಾಂಧವರು ವಿಶೇಷವಾದ ಗಮನವನ್ನು ಇವತ್ತು ಹರಿಸಬೇಕಾಗಿದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಬಸವನ ಹುಳುಗಳು ಕೂಡ ಈ ಒಂದು ಹಿಪ್ಪನೇಳಿಗೆ ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇರೋದು ಕಂಡು ಬರ್ತಾ ಇದೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಈ ಬಸವನ ಹುಳು ಅಥವಾ ಸ್ನೈಲ್ಸ್ ಅಂತ ಏನಂತೀವಿ ಆಂಗ್ಲ ಭಾಷೆಯಲ್ಲಿ, ಸ್ನೈಲ್ಸ್ ಅಂತ. ಈ ಬಸವನ ಹುಳು ಇದು ಶಂಕದ ಹುಳ ಅಂತೀವಿ. ಇದನ್ನ ಸಾಮಾನ್ಯವಾಗಿ ಕೀಟ ಜಾತಿಗೆ ಸೇರಿದಂತದಲ್ಲ, ಇದು ಮೃದ್ವಂಗಿ ಜಾತಿಗೆ ಸೇರುವಂತದ್ದು. ಆದ್ರೂ ನಮ್ಮ ಹಿಪ್ಪನಹಳ್ಳಿಯಲ್ಲಿ ಸ್ವಲ್ಪ ಇದು ಹಾನಿ ಮಾಡ್ತದೆ. ಇತ್ತೀಚೆಗೆ ಇದರ ಬಗ್ಗೆ ಬಹಳ ವರದಿಗಳು ಬಂದವೆ ರೈತರ ಮಟ್ಟದಲ್ಲಿ, ಸರ್ ನಮ್ಮಲ್ಲಿ ಈ ತರದ ಕೀಟಗಳು ಕಾಣ್ತವೆ, ರೈತರು ಕೀಟಗಳು ಅಂತ ಅದನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ಸ್ನೈಲ್ಸ್ ಅಥವಾ ಈ ಬಸವನ ಹುಳು ಅಂತ ಏನಿರ್ತವೆ, ಇವು ರಾತ್ರಿ ಹೊತ್ತಲ್ಲಿ ಹಿಪ್ಪನಹಳ್ಳಿಗೆ ಸ್ವಲ್ಪ ಹಾನಿ ಮಾಡ್ತವೆ. ಇವು ಕಾಂಡದ ತೊಗಟೆಗೆ ಹಾನಿ ಮಾಡೋದ್ರ ಜೊತೆಗೆ ಈ ಹಿಪ್ಪನಹಳ್ಳಿ ಎಲೆಗಳ ಮೇಲೆಲ್ಲ ಓಡಾಡ್ಬಿಟ್ಟು ಒಂಥರ ಅಂಟು ದ್ರವನ್ನ ಸ್ರವಿಸ್ತವೆ. ಅದರಿಂದಾಗಿ ಅದನ್ನ ಹಿಪ್ಪನಹಳ್ಳಿ ನಾವು ಸೊಪ್ಪನ್ನ ನಾವು ರೇಷ್ಮೆ ಹುಳುಗೆ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ, ಒಂಥರ ದುರ್ವಾಸನೆ. ಆಮೇಲೆ ಈ ಗುಣಮಟ್ಟ ಕೂಡ ಬಹಳ ಕಡಿಮೆ ಆಗಿರ್ತದೆ. ಈ ರೀತಿಯಾಗಿ ಈ ಕಾಣೋದ್ರಿಂದ ರೈತರಿಗೆ ಸೊಪ್ಪು ಸರಿಯಾಗಿ ಸಿಗಲ್ಲ. ಆಮೇಲೆ ಇವು ಏನು ಅಂತಂದ್ರೆ, ಈ ನೀರು ನಿಂತಿರೋ ಜಾಗ ಅಥವಾ ಜೌಗು ಪ್ರದೇಶ ಇಂತ ಕಡೆ ಜಾಸ್ತಿ ಕಾಣುತ್ತೆ. ಇಲ್ಲಿ ಸ್ವಲ್ಪ ನೆರಳಿರುತ್ತೆ, ಇಂತ ಕಡೆ ಜಾಸ್ತಿ ಕಾಣುತ್ತವೆ. ಅಂದ್ರೆ ಈ ಒಂದ್ ರೀತಿ ಓಡಾಡಿದಾಗ ನಾವು ಸಾಧಾರಣ ನೋಡಬಹುದು, ದೇಹದಿಂದ ಒಂದ್ ರೀತಿ ಲೋಳೆ ಪದಾರ್ಥ ಬಿಡ್ತಾರೆ, ಅದು ಎಲೆಗಳು ಗಂಟುಕೊಂಡು ಸ್ವಲ್ಪ ಸ್ವಲ್ಪ ನಮಗೆ ರೇಷ್ಮೆ ಹುಳುಗಳು ತಿನ್ಲಿಕ್ಕೆ ಅಷ್ಟು ತಿನ್ಲಿಕ್ಕೆ ಯೋಗ್ಯ ಆಗಿರೋದಿಲ್ಲ. ಅಂದ್ರೆ ಈ ಬಸವನ ಹುಳುಗಳ ಹತೋಟಿಯನ್ನ ಹೇಗೆ ಮಾಡಬಹುದು ಅಂತೀರಿ? ಇದು ಸಾಮಾನ್ಯವಾಗಿ ರಾತ್ರಿ ಹೊತ್ತು ನಮಗೆ ಹಾನಿ ಮಾಡೋದ್ರಿಂದ ಇದರ ಹತೋಟಿ ಬಹಳ ಕಷ್ಟನೇ. ಅದಕ್ಕೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಪಪ್ಪಾಯಿ ಕಾಯಿ ಇರ್ತಲ್ಲ, ಪಪ್ಪಾಯಿ ಅದ್ರ ಸಣ್ಣ ಸಣ್ಣ ತುಂಡುಗಳು ಮಾಡ್ಕೋಬೇಕು, ಕಾಯಿದು ಆ ತುಂಡು ಮಾಡ್ಕೊಂಡು ಅದಕ್ಕೆ ಈ ಮೆತ್ತೋಮಿಲ್ ಅಂತ ಒಂದು ಕೀಟನಾಶಕ ಬರ್ತದೆ, ಅದನ್ನ ಮಿಶ್ರಣ ಮಾಡಿಬಿಟ್ಟು ಈ ಬದುಗಳ ಅಂಚು ಅಥವಾ ಈ ಸಾಲುಗಳ ಮಧ್ಯದಲ್ಲಿ ಈ ತುಂಡುಗಳನ್ನು ಹಾಕ್ಬೇಕಾಗತ್ತೆ. ಅವಾಗ ಅದರ ಸಂಪರ್ಕ ಬಂದ್ಬಿಟ್ಟು ನಾಶ ಆಗುವ ಸಾಧ್ಯತೆ. ಅಂದ್ರೆ ಈ ಪಪ್ಪಾಯ ಕಾಯಿಯ ತುಂಡುಗಳಿಗೆ ಆಕರ್ಷಿತವಾಗುತ್ತದೆ. ಅದೇ ರೀತಿಯಾಗಿ ಸುಮಾರಾಗಿ ಬೆಳೆ ಈ ಪಪ್ಪಾಯ ಹಣ್ಣುಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಬೇಕು. ಆಮೇಲೆ ಹೊಲ ಮತ್ತೆ ತೋಟಗಳಲ್ಲಿ ಸಣ್ಣ ಸಣ್ಣ ಗುಡ್ಡೆಗಳಾಗಿ ಒಂದು 7-8 ಗಂಟೆ ಸಮಯದಲ್ಲಿ ಅದನ್ನ ಇಡಬೇಕಾಗುತ್ತೆ. ಅಂದ್ರೆ ಸಂಜೆ ಹೊತ್ತಿನಲ್ಲೇ ಬರುವಂತದ್ದು, ಯಾಕಂದ್ರೆ ರಾತ್ರಿ ಹೊತ್ತು ಅದರ ಕಾರ್ಯಚಟುವಟಿಕೆ ಜಾಸ್ತಿ, ಅದಕ್ಕೋಸ್ಕರ ನಾವು ಸಂಜೆ ಹೊತ್ತು ಈ ಕಾರ್ಯಗಳನ್ನು ಮಾಡಬೇಕು. ಸಂಜೆ ಹೊತ್ತು ಮತ್ತೆ ಬೆಳಗಿನ ಜಾವ ಸ್ವಲ್ಪ ತಂಪು ಹೊತ್ತಿನಲ್ಲೇ ಜಾಸ್ತಿ ಚಟುವಟಿಕೆ. ಆಮೇಲೆ ಈ ರಾಶಿ ಹಾಕಿರ್ತೀವಲ್ಲ, ಬೆಳಗ್ಗೆ ಹೊತ್ತು ಹೋದ್ರೆ ಆ ರಾಶಿ ಕೆಳಗೆ ಸೇರ್ಕೊಂಡಿರ್ತವೆ, ಅದನ್ನೆಲ್ಲ ಸಂಗ್ರಹಣೆ ಮಾಡಿಬಿಟ್ಟು ನಾವು ಅದನ್ನ ನಾಶ ಮಾಡುವಂತ ಒಂದು ಪದ್ಧತಿಯನ್ನು ನಾವು ಅನುಸರಿಸಬೇಕಾಗುತ್ತೆ. ಅಂದ್ರೆ ಮುಖ್ಯವಾಗಿ ಇಲ್ಲಿ ನಾವು ಒಂದ್ ರೀತಿ ಈ ಯಾಂತ್ರಿಕ ಕ್ರಮಗಳನ್ನೇ ಹೆಚ್ಚಾಗಿ ಬಳಸೋದು ಒಳ್ಳೇದು. ಏನಿದ್ರು ಒಂದು ವಿಷ ಪಾಷಾಣದ ರೀತಿಯಲ್ಲಿ ಇಟ್ಟು ಆಕರ್ಷಿಸಿ ನಾವು ಅವನ್ನ ನಿಯಂತ್ರಣ ಮಾಡಬೇಕಾಗ. ಇನ್ನ ಈ ರೇಷ್ಮೆ ಹುಳು ಸಾಕಾಣಿಕೆಯಲ್ಲೂ ಕೂಡ ಏನಾದರೂ ಕೀಟಗಳ ಹಾವಳಿ ಇದೆಯೇ? ಈಗ ರೇಷ್ಮೆ ಹುಳು ಸಾಕಾಣಿಕೆ ಮಾಡುವಾಗ ನಮಗೆ ಸಾಕಷ್ಟು ತೊಂದರೆಗಳು, ಆದ್ರೂ ನಮಗೆ ಈ ಕೀಟ ಹಾವಳಿ ಅಂದ್ರೆ ನಮಗೆ ಪ್ರಮುಖವಾಗಿ ಕಾಣೋದು ಊಜಿ ಕೀಟ, ಊಜಿ ನೊಣ ಅಂತೀವಿ. ಅದೇ ಒಂದು ಪ್ರಮುಖ ಒಂದು ಹಾನಿ ಮಾಡುವಂತ ಕೀಟ, ಬೇರೆ ಯಾವ್ದಂತ ಅಷ್ಟು ನಮಗೆ ಹಾನಿ ಮಾಡುವಂತ ಕೀಟಗಳು ಯಾವುದೇ ಇಲ್ಲ. ಅಂದ್ರೆ ಇದು ಹೇಗೆ ತೊಂದರೆ ಕೊಡುತ್ತೆ ರೇಷ್ಮೆ ಹುಳುಗಳಿಗೆ? ಇದು ರೇಷ್ಮೆ ಹುಳುಗಳಿಗೊಂದು ಪರೋಪಜೀವಿ ಕೀಟ ಅಂತೀವಿ ರೇಷ್ಮೆ ಹುಳುಗಳು. ರೇಷ್ಮೆ ಹುಳುಗಳ ಮೇಲೆ ಮೊಟ್ಟೆ ಇಟ್ಟು ಅಲ್ಲೇ ಮರಿ ಆಗ್ಬಿಟ್ಟು ಹೊರಗೆ ಬರುವಂತ ಒಂದು ಕೀಟ ಇದು. ಇದನ್ನ ನಾವು ಗಮನಿಸಿದಾಗ ರೇಷ್ಮೆ ಹುಳುಗಳು ಚಾಕಿ ಹಂತದಲ್ಲಿ ಇರುವಾಗ ಏನಾದ್ರೂ ಈ ಊಜಿನ ಮೊಟ್ಟೆ ಇಟ್ಟರೆ ಅದು ಏನು ಮುಂದೆ ಬೆಳೆಯಲ್ಲ, ಬೆಳೆಯೋ ಬದಲೇ ಸತ್ತು ಹೋಗ್ತವೆ. ಆಮೇಲೆ ಮುಂದಕ್ಕೆ ಏನಾದ್ರು ಪ್ರೌಢ ಹಂತದಲ್ಲಿ ಒಂದು ಐದನೇ ಹಂತದಲ್ಲಿ ಏನಾದ್ರು ಇಟ್ಟರೆ ಗೂಡು ಕಟ್ತವೆ, ಆದ್ರೆ ಗೂಡು ಗುಣಮಟ್ಟದ ಗೂಡು ಆಗಿರಲ್ಲ. ಅಕಸ್ಮಾತ್ ಗುಣಮಟ್ಟದ ಗೂಡು ಕಟ್ಟಿದ್ರು ಈ ಊಜಿ ನೊಣದ ಮರಿ ಹೊರಗೆ ಬಂದ್ಬಿಡ್ತದೆ, ಅದನ್ನ ಒಂದು ತೂತು ಮಾಡ್ಕೊಂಡು ಕತ್ತರಿಸ್ಕೊಂಡ್ಬಿಡುತ್ತೆ, ಗೂಡನ್ನ ತೂತು ಮಾಡ್ಕೊಂಡು ಹೊರಗೆ ಬಂದ್ಬಿಡ್ತದೆ. ಆಗ ಆ ಗೂಡು ನೂಲು ತೆಗಿಲಿಕ್ಕೆ ಅಷ್ಟು ಯೋಗ್ಯ ಆಗಿರೋದಿಲ್ಲ. ಕಳಪೆ ಗೂಡು, ಕಳಪೆ ಗೂಡು ಆಗಿರುತ್ತದೆ. ಈ ಊಜಿ ನೊಣ ಕೂಡ ಅಷ್ಟೇ, ಅದನ್ನ ಸರಿಯಾದ ಸಮಯದಲ್ಲಿ ನಿರ್ವಹಣೆ ಮಾಡದೇ ಇದ್ದಿದ್ರೆ ಸಾಕಷ್ಟು ನಷ್ಟ ಬರುವ ಸಾಧ್ಯತೆ ಇದೆ. ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ. ಅಂದ್ರೆ ಈ ಊಜಿ ನೊಣಗಳ ಹತೋಟಿ ಹೇಗೆ ಮಾಡಬೇಕಾಗತ್ತೆ ಅಂತ ಏನ್ ಕ್ರಮ ಎಲ್ಲ ಅನುಸರಿಸಬೇಕಾಗತ್ತೆ ನಾವು ಅಂತೀರಿ? ಊಜಿ ನೊಣದ ಹತೋಟಿಗೆ ನಾವು ಸಮಗ್ರ ಒಂದು ವಿಧಾನವನ್ನು ಅನುಸರಿಸಬೇಕಾಗತ್ತೆ. ಯಾಕಂದ್ರೆ ಯಾವುದೇ ಒಂದು ವಿಧಾನದಿಂದ ಅದನ್ನು ಹತೋಟಿ ಮಾಡೋದು ಬಹಳ ಕಷ್ಟ. ಆಮೇಲೆ ನಾವು ರೇಷ್ಮೆ ಹುಳು ಸಾಕಾಣಿಕೆ ಮಾಡುವಾಗ ಮುಖ್ಯವಾಗಿ ಈ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಬಾಗಿಲು ಇರ್ತದೆ, ಕಿಟಕಿ ಇರ್ತದೆ, ಇಲ್ಲಿ ನಾವು ಅದು ನೊಣ ಒಳಗೆ ಬರದಂಗೆ ತಂತಿ ಜಾಲರಿ ಹಾಕೋದು ಅಥವಾ ನೈಲಾನ್ ಬಳೆ ಹಾಕುವಂತ ಒಂದು ಪದ್ಧತಿಯನ್ನು ನಾವು ಅಳವಡಿಸಿಕೊಳ್ಬೇಕಾಗತ್ತೆ. ಆಮೇಲೆ ಈ ಊಜಿ ನೊಣದ ಹಾವಳಿಗೆ ತುತ್ತಾಗ್ತದಲ್ಲ ರೇಷ್ಮೆ ಹುಳುಗಳು, ಅವುಗಳನ್ನು ಆರಿಸಿ ನಾವು ಅವಾಗ ನಾಶಪಡಿಸಬೇಕು. ಇಲ್ಲಾಂದ್ರೆ ಅದರ ಒಳಗಿರುವ ಮರಿ ಹೊರಗೆ ಬಂದು ನಮಗೆ ಕೋಶ ಆಗಿ ಊಜಿ ನೊಣಗಳು ಬರುವ ಸಾಧ್ಯತೆಗಳು ಜಾಸ್ತಿ, ಮತ್ತೆ ಊಜಿ ನೊಣಗಳ ಸಂಖ್ಯೆ ಅದೇ ಇರುತ್ತದೆ. ಆಮೇಲೆ ಈ ಹುಳು ಸಾಕಣೆ ಮಾಡೋ ನೆಲ ಇರುತ್ತಲ್ಲ ಅಲ್ಲಿ ಯಾವ್ದು ಸಂದುಗಳಿರಬಾರದು, ಯಾಕಂದ್ರೆ ಈ ಮರಿ ಹೊರಗೆ ಬಂದು ಅಲ್ಲಿ ಕೋಶ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೋಶ ಆಗ್ಬಿಟ್ಟು ಆಮೇಲೆ ಈ ಸಾಕಣೆ ಕೋಣೆ ಮುಂಭಾಗದಲ್ಲಿ ಒಂದು ಉಪ ಕೋಣೆ ನಿರ್ಮಿಸಬೇಕು. ಯಾಕಂದ್ರೆ ಈ ಊಜಿನ ಬಹಳ ಬುದ್ಧಿವಂತ ನೊಣ, ಅದು ಈ ರೈತರು ಸೊಪ್ಪು ತಗೊಂಡು ಬರುವಾಗ ಸೊಪ್ಪಿನ ಜೊತೆ ಕೂಡ ಅದು ಒಳಗೆ ಬಂದು ಸೇರ್ಕೊಂಡ್ಬಿಡ್ತದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಈ ಉಪಕೋಣೆಯಲ್ಲಿ ಫಸ್ಟ್ ನಾವು ಮೊದಲನೇ ಆಗಿ ಆ ಸೊಪ್ಪನ್ನು ತಂದು ಅಲ್ಲಿ ಇಟ್ಟು ಆಮೇಲೆ ಅದನ್ನ ಸ್ವಲ್ಪ ಅಲುಗಾಡಿಸ್ಬಿಟ್ಟು ನೊಣಗಿನ ಇಲ್ಲ ಅಂತ ಪಡ್ಕೊಂಡು ಆಮೇಲೆ ಸೊಪ್ಪನ್ನು ಒಳಗೆ ತಗೊಂಡು ಹೋಗುವಂತ ಒಂದು ಪದ್ಧತಿನ ರೈತರು ಬೆಳೆಸ್ಕೋಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ನೊಣ ಹತೋಟಿ ಕಡಿಮೆ ಮಾಡಿ ಉಪಕೋಣೆ ನಿರ್ಮಿಸ್ಕೋಬೇಕು. ಆಮೇಲೆ ಇತ್ತೀಚೆಗೆ ಒಂದು ಊಜಿ ಟ್ರ್ಯಾಪ್ ಅಂತಾರೆ ಅಥವಾ ಊಜಿ ಮಾತ್ರೆ ಅಂತ ಬಂದಿದೆ, ಈ ನಮ್ಮ ಸಂಶೋಧನಾ ಕೇಂದ್ರದವರು ಅದನ್ನ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಮಾತ್ರೆನ ನಾವು 1 ಲೀಟರ್ ನೀರಿನಲ್ಲಿ ಕರಗಿಸಬೇಕು. ಕರಗಿಸ್ಬಿಟ್ಟು ಇದೊಂದು ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಕರಗಿದಾಗ ದ್ರಾವಣ. ಈ ದ್ರಾವಣ ನಾವು ಬಿಳಿ ತಟ್ಟೆಯಲ್ಲಿ ಇಟ್ಬಿಟ್ಟು ಈ ಕಿಟಕಿ ಅಥವಾ ಬಾಗಿಲು ಪಕ್ಕ ಒಳಗೆ ಮತ್ತು ಹೊರಗೆ ಎರಡು ಕಡೆ ಇಡಬೇಕಾಗುತ್ತೆ. ಅವಾಗ ಈ ನೊಣಗಳು ಬಂದು ಆಕರ್ಷಿತವಾಗಿ ಆ ತಟ್ಟೆ ಒಳಗೆ ಬಿದ್ದು ಸತ್ತು ಹೋಗುವಂತ ಒಂದು ಸಾಧ್ಯತೆ ಇರ್ತದೆ. ಅಂದ್ರೆ ಇದು ಹಳದಿ ಬಣ್ಣ ಇರೋದ್ರಿಂದ ಆಕರ್ಷಿತವಾಗ್ತದೆ. ಹೌದು. ಇದ್ರ ಜೊತೆಗೆ ಇನ್ನು ಏನಾದ್ರೂ ಈ ಪರಾವಲಂಬಿ ಕೀಟ ಅಂತ ಜೈವಿಕ ಕ್ರಮ ಇಲ್ಲಿ ನಾವು ಪರಾವಲಂಬಿ ಕೀಟ ಅಂತ ಬಂದ್ರೆ ಒಂದು ನೆಸೋಲಿಂಗ್ಸ್ ಥೈಮಸ್ ಅಂತ ಒಂದು ಕೀಟ ಇದೆ. ಇದು ಏನ್ ಮಾಡ್ತಂದ್ರೆ ಊಜಿ ನೊಣದ ಪ್ಯೂಪ ಇದೆ ಅಥವಾ ಕೋಶನ ತಿಂದು ನಾಶ ಪಡಿಸುವಂತ ಒಂದು ಕೀಟ ಇದು. ಇಂತಹ ಕೀಟಗಳನ್ನ ನಾವು ಏನ್ ಮಾಡ್ಬೇಕಂತ ಅಂದ್ರೆ ಹುಳು ಸಾಕುವ ಮನೆ ಇರ್ಬೋದು, ಆಮೇಲೆ ಗೂಡು ಕಟ್ಟುವ ಜಾಗ ಇರ್ಬೋದು, ಆಮೇಲೆ ಚಂದ್ರಿಕೆ ಶೇಖರಿಸುವ ಜಾಗ ಇರ್ಬೋದು, ಆಮೇಲೆ ಈ ರೇಷ್ಮೆ ಗೂಡು ಮಾರುಕಟ್ಟೆಗಳಲ್ಲಿ ಅಲ್ಲೂ ಬಿಡ್ಬೇಕು. ಬಿಟ್ರೆ ಎಲ್ಲೆಲ್ಲಿ ಕೋಶ ಆಗಿರ್ತದ ರೇಷ್ ಇದು ಊಜಿನೊಳದ ಕೋಶಗಳು ಅದನ್ನ ಹುಡುಕ್ಬಿಟ್ಟು ತಿಂದು ಸಾಯಿಸ್ತವೆ. ಅವಾಗ ನಮಗೆ ಪ್ರೌಢ ಊಜಿನೊಳಗಳು ಬರಲ್ಲ. ಅಂದ್ರೆ ಇದೊಂದು ಕಣಜ ಜಾತಿಗೆ ಸೇರಿದಂತ ಒಂದು ಪರೋಪಜೀವಿ, ಇದನ್ನ ನಾವು ಬಳಸ್ಕೋಬಹುದು ಅಂತ ಹೇಳಿ ಪರಾವಲಂಬಿ ಕೀಟ ಬಳಸ್ಕೋಬಹುದು. ರೈತ ಬಾಂಧವರೇ, ತಮಗೆ ಈ ಒಂದು ಹಿಪ್ಪನೆಳೆಗೆ ಬರುವಂತಹ ಕೀಟಪೀಟೆಗಳು ಜೊತೆಗೆ ಈ ರೇಷ್ಮೆ ಹುಳುವಿನ ಊಜಿನೊಣದ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ರಾಮಕೃಷ್ಣ ನಾಯಕ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9484 ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ: 9484 ತುಂಬ ಸಂತೋಷ ಡಾಕ್ಟರ್ ರಾಮಕೃಷ್ಣ ನಾಯಕ್ ಅವರೇ. ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಹಿಪ್ಪನೆಳೆಗೆ ಬರುವಂಥ ಕೀಟಪೀಡೆಗಳು ಮತ್ತು ಈ ರೇಷ್ಮೆ ಹುಳುವನ್ನು ಬಾರಿಸುವಂಥ ಈ ಊಜಿನೊಣದ ನಿಯಂತ್ರಣದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೇ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಿಪ್ಪುನೇರಳೆ ಮತ್ತು ರೇಷ್ಮೆ ಹುಳು ರೋಗ ನಿರ್ವಹಣೆ ಕುರಿತು ಚಿಂತಾಮಣಿಯ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ರಾಮಕೃಷ್ಣ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಈಗ ಕೆಲವು ಪ್ರಕಟಣೆಗಳು. ಆಗಸ್ಟ್ 22ರಂದು ಸುಮಾರು 40-45 ವರ್ಷದ ಅಪರಿಚಿತ ವ್ಯಕ್ತಿಯೊಬ್ಬರು ವಿಜಯನಗರ ಪೊಲೀಸ್ ಠಾಣಾ ಸರಹದಿನ ಪಟ್ಟೇಗಾರಪಾಳ್ಯ ಮುಖ್ಯ ರಸ್ತೆ ಅರ್ಜುನ್ ಬಾರ್ ಹತ್ತಿರ ಫುಟ್ಪಾತ್ ಮೇಲೆ ಮಲಗಿದ ಸ್ಥಿತಿಯಲ್ಲಿ ಮೃತಪಟ್ಟಿದ್ದಾರೆ. 5.6 ಅಡಿ ಎತ್ತರ, ಸಾಧಾರಣ ಶರೀರ, ಎಣ್ಣೆಗೆಂಪು ಮೈಬಣ್ಣ, ದುಂಡು ಮುಖ, ಕಪ್ಪು ಬಣ್ಣದ ಗೆರೆ ಇರುವ ಹಳದಿ ಬಣ್ಣದ ಶರ್ಟ್, ಗ್ರೇ ಕಲರ್ ಫಾರ್ಮಲ್ ಪ್ಯಾಂಟ್, ಬಿಳಿ ಬನಿಯನ್ ಧರಿಸಿದ್ದಾರೆ. ಆಗಸ್ಟ್ 27ರಂದು ಸುಮಾರು 30 ವರ್ಷದ ಅಪರಿಚಿತ ವ್ಯಕ್ತಿಯು ಬೆಂಗಳೂರು ನಗರ ರೈಲ್ವೆ ನಿಲ್ದಾಣದ ಮುಂಭಾಗದ ಕಾರ್ ಪಾರ್ಕಿನ ಹತ್ತಿರ ಸ್ವಾಭಾವಿಕವಾಗಿ ಮೃತಪಟ್ಟಿದ್ದಾರೆ. 160 ಸೆಂಟಿಮೀಟರ್ ಎತ್ತರ, ಸಾಧಾರಣ ಶರೀರ, ಸಾದಾ ಕಪ್ಪು ಮೈಬಣ್ಣ, ಕೋಲುಮುಖ, ನೀಳವಾದ ಮೂಗು, ಸಿಮೆಂಟ್ ಕಲರ್ನ ಅರ್ಧತೋಳಿನ ಟೀಶರ್ಟ್, ಕಡು ನೀಲಿ, ಹಸಿರು ಮತ್ತು ಬಿಳಿಯ ಕಲರ್ನ ಬೆಡ್ಶೀಟ್ ಇರುತ್ತದೆ. ಇವರುಗಳ ವಾರಸುದಾರರು ಯಾರಾದರೂ ಇದ್ದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ ಅನ್ನು ಸಂಪರ್ಕಿಸಲು ಕೋರಲಾಗಿದೆ. ಅಪರಿಚಿತ ಮೃತ ವ್ಯಕ್ತಿಗಳ ವಾರಸುದಾರರ ಪತ್ತೆಗಾಗಿ ಪ್ರಕಟಣೆ ಕೇಳಿದರೆ ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. 6:51 ದೇಶಭಕ್ತಿ ಗೀತೆ, ನಂತರ ಹಾಯಿ ದೋಣಿ ಚಿತ್ರಗೀತೆಗಳ ಪ್ರಸಾರ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. ರಾತ್ರಿ 9:00 ಯುವವಾಣಿ. ಎಂಜಿನಿಯರಿಂಗ್ ಅಧ್ಯಯನದಲ್ಲಿ ಕಿರು ವರದಿಗಳ ರಚನೆ ಹಾಗೂ ಉಪಯೋಗ, ಈ ಕುರಿತು ಡಾ ಅರ್ಚನಾ ನಂದಿ ಬೇಮೂರ ಮತ್ತು ಡಾ ಏಜಾಜ್ ಅಹಮದ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಮಾಯಾ ರಾಮನ್. ಇದು ಧಾರವಾಡ ಕೇಂದ್ರದ ಕೊಡುಗೆ. 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ವಿದುಷಿ ಅಶ್ವಿನಿ ಭಿಡೆ ದೇಶಪಾಂಡೆ.